ಬಾಳಿ ಚಲೋ ಬೆಳಿತಾರ, ಬಾಳಿದಿಂತ ಒಳ್ಳೆ ಇದು ಅನಸ್ತತಿ. ಬಾಳಿ ಹೆಂಗಪ್ಪ ಅಂದ್ರ ಕುರ್ಸೆ ಮೇಲೆ ಕೂತು ಒಬ್ಬ ಆಫೀಸರ್ ಆರಾಮವಾಗಿ ಜೀವನ ಹೆಂಗ್ ಕಳಿಬಹುದು, ಹಂಗ ರೈತ ಬಾಳೆ ಹತ್ಕೊಂಡ್ ಕೆಸಿಂದ ಒಬ್ಬ ಆಫೀಸರ್ಲೇ ಇರುವಂತ ಏಕೈಕ ಪೀಕ್ ಅಂದ್ರ ಬಾಳೆ ಅಂತೇಳಿ ನನಗ ಒಬ್ಬ ಇಂಡಿಯಾ ಅವ್ರ ತರಬಲಗದೊಳಗ ಶ್ರೀಮಂತ ಇಂಡಿಯಾ ಅಂತೇಳಿ ನನಗೊಂದ್ ಸ್ವಲ್ಪ ಅವ್ರ ಮನವರಿಕೆ ಮಾಡಿದ್ರಿ. ನಮ್ ತೋಟ ನೋಡಕ್ ಬರಿ ಒಂದ್ಸಲ ಬಾಳೆ ಚಲೋ ಐತಿ ಅತಂದ್ರಿ, ತೋಟ ನೋಡ್ಲಕ್ ಹೋದ್ರಿ ಒಳ್ಳೆ ಅನಸ್ತ್ರಿ, ಜಬರ್ದಸ್ತ್ ಅನಿಸ್ತು. ನಾನು ಬಾಳಿಗೆ ಬರಬೇಕನಿಸ್ತು. ಬಂದ್ಗಳನ್ನ ಒಂದ್ ಎರಡು ಬೋರ್ ಹಾಕ್ಸ ಒಳ್ಳೆ ನೀರಾದು, ನೀರಾದ ಕೂಡಲೇ ಬಾಳೆ ಹೆಚ್ಚಿನ ಸರ. ಬಾಳೆ ಹೆಚ್ಚಿದ್ರ ನನ್ನ ಒಳ್ಳೆ ಪೀಕ್. ನಮ್ ಮನೆತನದೊಳಗ 100,000 ರೂಪಾಯಿ ಅನ್ನೋದ ಕಂಡಿದ್ದಿಲ್ಲ. ನಾನು ಫಸ್ಟಿಗೆ 4,000 ಬಡ್ಡಿ ಮಾಡಿನಿ, 20,9 ಲಕ್ಷ ರೂಪಾಯಿ ನಾನು ಒಮ್ಮೆಗಲೇ ಗುತ್ತಿಗೆನ ಕೊಟ್ಟೆ. ನನಗೆ ಹೇಳತೀರದಷ್ಟು ಸಂತೋಷ ಆಗಲ್ಲ. ನಂತರ ಹಂಗ ಇನ್ವೆಸ್ಟ್ ಮಾಡ್ಕೋತಾ ಹೋಗ್ತಾ ಒಂದ್ 8 ಬೋರ್ ಹಾಕಿನಿ, ಸಾಕಷ್ಟು ನೀರಾವರಿ ಆಯ್ತು. ಆಮೇಲೆ ನಾನು ಬಾಳೆನ ನನ್ನ ಮೂಲ ಬೆಳೆನ ಅಂತ ಹೇಳಿಸಿಂದ ಬಾಳೆನ ಮಾಡ್ಕೋತ ಹೊಂಟಿನಿ. ಅದ್ರೊಳಗ ನನಗೆ ಇತಿಮಿತಿ ಇಲ್ಲಾರದಷ್ಟ ಇನ್ಕಮ್ ಬಂದೈತಿ, ಬರ್ಲಾಕು ಹತ್ತೈತಿ. ಅದನ್ನ ಹೆಂಗ್ ಹಚ್ಚೋದು, ಯಾವ ತಿಂಗಳೊಳಗೆ ಹಚ್ಚೋದಪ್ಪ ಅಂತಂದ್ರ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಹಚ್ಚಿದ್ರೆ 19% ನೀವು ಔಷಧ ಅತಿ ಕಡಿಮೆ ಖರ್ಚಿನೊಳಗೆ ಬರುವಂತ ಅವಧಿಗಳಿವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್. ಇನ್ನು ಉಳಿದ ತಿಂಗಳೊಳಗೆ ಹಚ್ಚಿದ್ರ ಸ್ವಲ್ಪ ಏಕ್ದಮ್ ಟಿಶ್ಯೂ ಕಲ್ಚರ್ ಆಗಿ ಬಹಳ ಮೆಹನತ್ ಮಾಡಬೇಕಾಗತಿ, ಬರುವಂತ ಇಳುವರಿ ಸಿಗುದಿಲ್ಲ. ಈ ಜೂನ್ ಜುಲೈ ಆಗಸ್ಟ್ ಒಳಗೆ ಹಚ್ಚಿದ್ರ ಮಿನಿಮಮ್ 30-40 ಕಿಲೋ ಎವರೇಜ್ ಸರಾಸರಿ ಒಳಗೆ ಸಿಕ್ಕೇ ಸಿಗ್ತತಿ, ಅತಿ ಕಡಿಮೆ ಖರ್ಚಿನೊಳಗೆ ಆಗ್ತತಿ. ಮೇನ್ ತತಿ ಅಂದ್ರ ಅದೇ. ಮತ್ತಿನ್ನ ಅದನ್ನ ವ್ಯಾಪಾರ ಮಾಡೋದು ಹೆಂಗಪ್ಪ ಅಂತಂದ್ರ ಲೋಕಲ್ ಅಂತೂ ಇದ್ದೇ ಇರ್ತಾರ. ಲೋಕಲ್ ಇರ್ಲಿಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿ ತಂದ್ರ ನೀವು ಒಂದ್ ಸ್ವಲ್ಪ ನಾನು ಮಾಹಿತಿ ತಗೊಂಡ್ರ ಎಕ್ಸ್ಪೋರ್ಟ್ದವರಾಗ್ಲಿ ದಿಲ್ಲಿ ಕಟ್ಟಿಂಗ್ದವರಾಗ್ಲಿ ನನಗ್ ಬಹಳ ಸಮೀಪದಾರ ಅನ್ನೋದಕ್ಕಿಂತಲೂ ಇವರೊಬ್ಬರು ರೈತರು ಬಾಳೆ ಅತಿ ಹೆಚ್ಚು ಬೆಳೀತಾರ, ಇವ್ರ ಎಲ್ಲಾರು ರೈತರು ಇವರಲ್ಲಿ ಬರ್ತಾರ. ಇವ್ರನ್ನ ಹಿಡ್ಕೊಂಡ್ರ ಮತ್ತ ನನಗ್ 2-3 ಭಾಷೆನೂ ಬರ್ತಾವ್ರಿ, ಹಿಂದಿ ಮರಾಠಿ ಕನ್ನಡ. ಮತ್ತ ಅವ್ರು ನನ್ನ ಹಂತಲ್ಲಿ ಬಂದ ಕೇಸಿಂದ ಇವ್ರು 16 ರೈತರ ಅದಾರ, ಇವ್ರನ್ನ ಹಿಡಿದ್ರ ಎಲ್ಲಾರು ಬಾಳಿ ಕೊಡ್ತಾರ. ಮತ್ ಹೆಚ್ಚು ಕಡಿಮೆ 90% ಇವ್ರ ಮಾರ್ಗದರ್ಶನದಾಗ ಬೆಳೀತಾರ ಅಂತ ಹೇಳಿ ನನ್ನ ಕಡೆ ಬಂದ್ರ ಬಂದ ಕೇಸಿಂದ ನನ್ನ ಅಂತೇಳಿ ಒಂದ್ ರೇಟ್ ನಿಗದಿ ಮಾಡಿ ಅವ್ರು ಇದ್ದ ಬಾಳಿ ತಮಗ್ ಬೇಕಾಗುವಂತ ಕ್ವಾಲಿಟಿಯನ್ನ 90-70% ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ ಇರ್ಬೇಕು ಯಾವುದೇ ಒಂದು ವಸ್ತು. ಅವರಿಗೆ ಅಂತ ಕ್ವಾಲಿಟಿ ಇತ್ತಪ್ಪ ಅಂದ್ರೆ 70-90% ಒಯ್ದೇ ಒಯ್ತಾರೆ, ಉಳಿದಿದ್ದನ್ನ ಲೋಕಲ್ ಕೊಡಬಹುದು ನಾವು ಅಷ್ಟೇ ರೀ. ಈಗ ನೀವು ಬಾಳೆ ಬೆಳೆಯೋದಕ್ಕಿಂತ ಮೊದಲು ಈ ಬಗ್ಗೆ ನೀವು ವಿಚಾರ ಮಾಡಿದ್ರಿ, ಎಲ್ಲಿ ನಾವು ಮಾರ್ಕೆಟ್ ಮಾಡಬೇಕು, ಯಾರ ಕಡೆ ಮಾರ್ಕೆಟ್ ಮಾಡಬೇಕು, ಈ ಮಾರ್ಕೆಟಿಂಗ್ ವ್ಯವಸ್ಥೆ ಇಟ್ಕೊಂಡೇ ನೀವು ಬಾಳೆ ಬೆಳೆಯೋದು ಶುರು ಮಾಡಿದ್ರು ಅಥವಾ ಬಾಳೆ ಬೆಳೆದ ನಂತರ ಮಾರ್ಕೆಟ್ ಅನ್ನು ಹುಡುಕಾಡಿದ್ರಿ? ಬಾಳಿ ಒಟ್ಟು ಹಚ್ಚಬೇಕನ್ನೋ ತೀರ್ಮಾನಕ್ಕೆ ಬಂದೇವ್ರಿ. ಅವಾಗ ಸ್ವಲ್ಪ ಬಾಳೆನು ಕಡಿಮೆ ಇತ್ರಿ, ಇಲ್ಲಿ ಲೋಕಲ್ ವ್ಯಾಪಾರ ಚಲೋ ಇತ್ರಿ. ಅವಾಗ ಇನ್ನು ಲೋಕಲ್ ಚಲೋ ಇರ್ತಾನ, ಹಿಂಗ ಎಕ್ಸ್ಪೋರ್ಟ್ದವ್ರು ಬರ್ಲಾತ್ರಿ. ಎಕ್ಸ್ಪೋರ್ಟ್ದವ್ರು ಬರ್ಲಾತ್ಗಣ ಪುನಾದಾಗ ಒಬ್ಬ ನಮ್ ದೋಸ್ತ ಇದ್ರಿ, ಅವ್ರಿಗೆ ಫೋನ್ ಮಾಡಿದ ಕೂಡಲೇನ, ಏ ಇಲ್ರಿ ನಾವ್ ದಿಲ್ಲಿ ಮಾಡ್ತೇವು ಮತ್ತೆ ನಿಮ್ ಬಾಳೆ ಬಾಳ ಬೆಳಿತೀರಿ ಅಂತಂದ್ರೆ ಹೌದು ಬೆಳಿತೇವು, ಎಷ್ಟ್ ಟನ್ ಆಗ್ತಾವ ವರ್ಷ? ಒಂದ್ 500 ಟನ್ ಅಂತ ಯಾವತ್ತು ಎನಿ ಡೇ ಸಿಗ್ತತಿ ಅಂದ ಕೂಡಲೇ ಅವ್ರು ಬಂದ್ರಿ. ಬಂದ ಕೂಡಲೇನ ಇಲ್ಲ ನಿಮ್ ಮಾಲ್ ಚಲೋ ಐತಿ, ನಾವ್ ದಿಲ್ಲಿ ಕಟಿಂಗ್ ಮಾಡ್ತೇವೆ. ದಿಲ್ಲಿ ಮಾಡ್ಲಾತ್ರಿ, ದಿಲ್ಲಿ ಆದ ಕೂಡಲೇನ ಇಲ್ಲ ಹಳ್ಳಿ ಅವರು ಬಾರಿ ಮಾಲ್ ತೆಗಿತಾರ ತೆಗಿಸಿಂದ ಎಕ್ಸ್ಪೋರ್ಟ್ದವ್ರು ಬಂದ್ರಿ. ಹಿಂಗ್ ಮಾಡ್ತಾನ ಅವ್ರ ಪರಿಚಯ ಆಗಿದ್ರಿ. ಅವ್ರ ಪರಿಚಯ ಆದ ಕೂಡಲೇನ ಈ ಸದ್ದನ ಅವ್ರ ಎಷ್ಟು ನಿಯರ್ ಎಷ್ಟ್ ಅದಾರ ಅಂದ್ರ ಕರ್ನಾಟಕದೊಳಗೆ ಹೆಚ್ಚು ಕಡಿಮೆ 70% ಇವ್ರನ್ನ ಬಿಟ್ರ ಬಾಳಿನೂ ನಮಗ ಕ್ವಾಲಿಟಿ ಸಿಗಂಗಿಲ್ಲ, ಇವ್ರ ಕ್ವಾಲಿಟಿನೂ ತೆಗಿತಾರ. 200 ರೈತರಿಗೆನ ಇವ್ರದೇ ಆದಂತ ಒಂದ್ ಮಾರ್ಗದರ್ಶನದೊಳಗೆ ರೈತರು ಎಲ್ಲಾರು ಬೆಳೀತಾರ ಅಂತ ಹೇಳಿ ನಾನು ಏನ ಒಂದ್ ಇದು ಮಾಡ್ತೀನಿ ಅದಕ್ಕ ಅವರು ಬದ್ಧದಾರಿ. ನಾವು ಅವ್ರ ನಿಯಮದೊಳಗ ದೇಸಾಯಿ ಕಂಪನಿಯವರು ಬಂದ್ ಕೇಸಿನ ಫ್ರೂಟ್ ಕೇರ್ ಮಾಡ್ತಿದ್ರಿ, ಅವ್ರು ಮಾಡಿದಂತ ಕ್ವಾಲಿಟಿನ ಅವ್ರು ಒಯ್ದೇ ಒಯ್ತಾರ ಅಂತ ಹೇಳಿ 100-100 ಭರವಸೆ ಕೊಟ್ಟ ಕೇಸಿಂದ ಅವ್ರು ಓದೇ ಒಯ್ತಾರೆ. ಈಗ ನೀವು ಮಾರ್ಕೆಟ್ ಮಾಡೋದಕ್ಕ ಒಳ್ಳೆ ಗುಣಮಟ್ಟದ ಹಣ್ಣು ಬೇಕು, ಅದ್ರ ಜೊತೆಗೆ ಈಗ ಎಕ್ಸ್ಪೋರ್ಟ್ ಏನು ರಫ್ತು ಮಾಡಬೇಕಲ್ಲ, ಅದಕ್ಕಂತೂ ಸಾಕಷ್ಟು ನಿಯಮಾವಳಿಗಳು ಇರ್ತಾವ, ಅದರ ಪ್ರಕಾರ ನಮ್ಮ ಹಣ್ಣುಗಳು ಕೂಡ ಇರಬೇಕಾಗ್ತವೆ. ಈ ಒಂದು ಗುಣಮಟ್ಟದ ಹಣ್ಣನ್ನ ನಾವು ಬೆಳಿಬೇಕು ಅಂತಂದ್ರೆ ಏನೇನು ನೀವು ವ್ಯವಸ್ಥೆ ಮಾಡ್ಕೊಂಡ್ರಿ, ಹೆಂಗ್ ಬೆಳೆಯೋದಕ್ಕ, ಹೆಂಗ್ ಬೇಸಾಯ ಪದ್ಧತಿಗಳನ್ನ ಯಾವ್ದು ಅನುಸರಿಸಿದ್ರಿ? ಸರ್ ಬ್ಯಾಸಗಿ ಒಳಗ ಏಕ್ದಮ್ ನೆಗಲಿ ಹೊಡೆದು ಬಿಡುದ್ರಿ. ಸಪೋಸ್ ಕಬ್ಬಿನ ನೆಲ ಅಥವಾ ಜಿಗಿಟ್ ನೆಲ ಅದು ಇರ್ತಾವ ಅಂತಂದ್ರ ನೆಗಲಿ ಹೊಡೆದು ಒಂದ್ 4-5 ತಿಂಗಳು ಅದನ್ನ ಬಿಸಿಲಿಗೆ ಸ್ವಲ್ಪ ಆರ್ಲಾಕ್ ಬಿಡಬೇಕು. ಯಾವುದೇ ಪೀಕ್ ಮಾಡುವಾಗಲಿ ಬಾಳೆ ಮಾಡುವಾಗಲಿ ನೆಲ ಪೂರ್ತಿ ಉದುರು ಉದುರು ಉದುರು ಉದುರು ಆಗಿರ್ಬೇಕು, ಪೂರಾ ಒಣಗಿದ್ದಿರ್ಬೇಕು, ಎಲ್ಲಿನೂ ಒಂದ್ ಸ್ವಲ್ಪನೂ ಹಸಿರಬಾರ್ದು. ಹಂಗ ಪೂರಾ ಒಣಬೇಸಾಯ ತರ ಇರಬೇಕು ಯಾವುದೇ ಪೀಕ್ ಮಾಡುವಾಗ. ಮೂಲ ಬಾಳೆ ಮಾಡುವಾಗ ಅಂತ ಪೂರಾ ಒಣಾದ ಇರ್ಬೇಕು. ಒಂದ್ 3-4 ತಿಂಗಳು ಬಿಸಿಲು ತಿಂದ ಮೇಲೆ ಸನಬ್ ಬಿತ್ತೇವ್ರಿ. ಯಾವಾಗಂದ್ರ ಮೇಕ್ ಸನಬ್ ಬಿತ್ತೇವು, ಸನಬ್ ಬಿಟ್ಟಿದ ಕೂಡಲೇ 40 ದಿನದೊಳಗೆ ಸನಬ್ ಬರ್ತದ್ರಿ. ಅದನ್ನ ನೆಗಲಿ ಹೊಡೆದು ರೂಟೋವೇಟರ್ ಮಾಡಿ ಮಡಿಕೆ ಹೊಡೆದು ಹೊಳೆ ನೆಲ ಕೈಯಾಗ ತಗೊಂಡು ಕಿಸಿಂದ ತಿಪ್ಪಿಗೊಬ್ಬರ ಹಾಕ್ತೇವ್ರಿ. ಸಾಲ ಹಿಡ್ದ 6 ಫೂಟಿನ ಸಾಲ ಕೊರಿತೇವು. 6 ಫೂಟಿನ ಸಾಲ ಕೊರೆದು ಪ್ರತಿಯೊಂದು ಸಾಲಾಗೂ ಹೆಚ್ಚು ಕಡಿಮೆ ಒಂದ್ 2-3 ಬಾಳ ಬೀಳುವಂಗ ಒಂದ್ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ತಿಪ್ಪಿ ಗೊಬ್ಬರ ಹಾಕಿ ಅದ್ರ ಮ್ಯಾಲ ಒಂದ್ ಸ್ವಲ್ಪ ರೆಂಟೆ ಹೊಡಿತೇವ್ರಿ. ತಿಪ್ಪಿ ಗೊಬ್ಬರ ನೀರ್ ಬಿಟ್ರ ಮುಂದಕ್ ಹೋಗ್ಲಾರ್ದಂಗ ಸ್ವಲ್ಪ ಮಟ್ಟಿಗೆ ಮಣ್ಣು ಬಿದ್ದ ಕೆಸಿಂದ ಅದ್ರ ಮ್ಯಾಲ ನೀರ್ ಬಿಟ್ಟು ಒಂದ್ 6 ದಿನದ ಅಷ್ಟೊಂದು ಸಸಿ ತರಿಸ್ತಿರ್ತೇವ್ರಿ. ಜೈನ್ ತರಿಸಿದ್ದು ಅದನ್ನ ಸಸಿ ತರಿಸ್ತೇವ್ರಿ. ಸಸಿ ತರಿಸಿದ ಒಂದ್ 8 ದಿನಕ್ಕೆ ನಾಟಿ ಮಾಡಿಬಿಡ್ತೇವ್ರಿ.

ಫಸ್ಟ್ ಅಂದ್ರ ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ. ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಯಾವುದೇ ಒಂದು ವಸ್ತು, ನೀವು ಬನಾನ ತಗೋರಿ, ಪಪ್ಪಾಯಿ ತಗೋರಿ, ಕ್ಯಾಪ್ಸಿಕಮ್ ತಗೋರಿ, ದ್ರಾಕ್ಷಿ ತಗೋರಿ, ಉಳ್ಳಿಗಡ್ಡಿ ತಗೋರಿ, ಎಕ್ಸ್ಪೋರ್ಟ್ ಇರುವಂತ ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಬಂದು ಇನ್ನು ಎರಡನೇದು 7 ತಿಂಗಳಿಗೆ ಏನು ಗೊನಿ ಹಾಕ್ತಾರಲ್ಲ, ಆ ಗೊನಿ ಹಾಕುವಾಗ ಆ ಕಂಪನಿಯವ್ರು ಬರ್ತಾರ್ರಿ, ದೇಸಾಯಿ ಕಂಪನಿಯವ್ರು ಬರ್ತಾರ, ಚಾಂದ್ ಫ್ರೂಟ್ದವ್ರು ಬರ್ತಾರ, ಫ್ರೆಶ್ ಮಾರ್ಟ್ದವ್ರು ಬರ್ತಾರ, ಧರತಿ ಅವ್ರು ಬರ್ತಾರ. ಹೆಚ್ಚು ಕಡಿಮೆ ನಾನು ಒಬ್ಬರನ್ನಿಲ್ಲ ಇಬ್ಬರ ನಂತರ ಆ ಗೊನಿ ಹಾಕು ಸೀಸನ್ ದೊಳಗೆ ಹೆಚ್ಚು ಕಡಿಮೆ ಅಂದ್ರ ಈಗ ಮಾರ್ಚ್ ಏಪ್ರಿಲ್ ಆಗ ನಾನು ಕರೆಸ್ತೇನೆ ಅವ್ರಿಗೆ. ಕರ್ಸಿದ ಕೂಡಲೇನ ಅವ್ರದೇ ಆದಂತ ಒಂದ್ ಸ್ವಲ್ಪ ಸ್ಪ್ರೇಯರ್ ಇರ್ತಾವ, ಎರಡ್ ಮೂರ್ ಸಲ ಸ್ಪ್ರೇಯರ್ ಮಾಡಿ ಕೇಸಿಂದ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರ್ತತಿ. ಬೇಕಾ ಮುದ್ದಮ್ಮ ರೈತರಿಗೆ ಯಾವ ಖರ್ಚ ಕಂದಗಳಿಲ್ಲ. ಹಾ, ಅವ್ರದೇ ಆದಂತ ಲೇಬರ್, ಅವ್ರದೇ ಆದಂತ ಎಣ್ಣೆ, ನಾವು ಸ್ಕರ್ಟಿಂಗ್ ಬ್ಯಾಗ್ ಮಾತ್ರ ಕೊಡಬೇಕು. ಮೂರ್ನಾಲ್ಕು ಸಲ ಅವ್ರು ಏನೆಲ್ಲ ಎಣ್ಣೆ ಸ್ಪ್ರೇ ಮಾಡ್ತಾರ ಅದ್ರ ಖರ್ಚು ವ್ಯರ್ಥ ಏನೂ ಇಲ್ಲ. ಆದ್ರ ನಾವ್ ಹೆಚ್ಚು ಕಡಿಮೆ ಅವ್ರಿಗೆ 90% ಅವ್ರಿಗೆ ಬಾಳಿ ಕೊಡಬೇಕು. ಯಾಕಂದ್ರೆ ನಮ್ ಹೊಲಕ್ ದುಡ್ದಿರ್ತಾರೆ, ಅವ್ರು 1 ರೂಪಾಯಿನೂ ಖರ್ಚು ತಗೊಂಡಿರಂಗಿಲ್ಲ. ಸ್ಪ್ರೇನು ಮಾಡಿರ್ತಾರ, ಮತ್ತ ಅದ್ರ ಹೂನು ಮುರಿದಿರ್ತಾರ, ಸ್ಕರ್ಟಿಂಗ್ ಬ್ಯಾಗ್ ಹಾಕಿರ್ತಾರ, ಬ್ಯಾಗಿಂದ ಮಾತ್ರ ತಗೋತಾರ ಒಂದ್ ಬ್ಯಾಗಿಗೆ 7 ರೂಪಾಯಿ. ಹಾ, ನಮ್ ಎಷ್ಟು ಬಡ್ಡಿ ಇರ್ತಾವ ಅದ್ರ ಮ್ಯಾಲ ಆ ಬ್ಯಾಗಿಂಗ್ ಖರ್ಚು ಪ್ಲಸ್ ಹಾಕೋ ಹಾಕಿಸಿಂದ ಅದ್ರ ಟೋಟಲ್ ಒಳಗೆ ಅಷ್ಟು ತಗೋತಾರ್ರಿ. ಅದು ನಾವು ಅವ್ರಿಗೆ ಮಾಲು ಹೋದ ಮ್ಯಾಲ ನಮಗ್ ದುಡ್ಡು ಬರುವಾಗ ಆ ಖರ್ಚು ಮುರ್ ಕೊಡ್ತಾರೆ. ಬಿಟ್ರ ಹೆಚ್ಚು ಕಡಿಮೆ ಲೋಕಲ್ ಕ ಎಕ್ಸ್ಪೋರ್ಟ್ ಕ ರೇಟ್ ಪಾ ಅಂದ್ರ, ಲೋಕಲ್ ರೇಟ್ 10 ರೂಪಾಯಿ ಇದ್ದಾಗ ಅವ್ರದ 14-15 ರೂಪಾಯಿ ಇರ್ತದೆ. ಹಾ, 1 ಕೆಜಿ ಇಂದ 4-5 ರೂಪಾಯಿ ವ್ಯತ್ಯಾಸ ಇರ್ತದೆ ಲೋಕಲ್ ಕ ಎಕ್ಸ್ಪೋರ್ಟ್ ಕ. ಬಿಟ್ರ ಎಕ್ಸ್ಪೋರ್ಟ್ ಕ ದಿಲ್ಲಿಗೆ 2-3 ರೂಪಾಯಿ ವ್ಯತ್ಯಾಸ ಇರ್ತದೆ. ನಿಮಗೆ ಹೆಂಗ ಅನಿಸ್ತದೆ ಈಗ ಏನು ಆರಾಮಾಗಿ ನಾವು ಲೋಕಲ್ ಸಲುವಾಗಿ ಬೆಳೆದು ಅದನ್ನು ಮಾರಾಟ ಮಾಡಬಹುದು, ಮತ್ತೆ ಸುಮ್ನೆ ಇದೆ ಎಕ್ಸ್ಪೋರ್ಟ್ ಸಲುವಾಗಿ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಅದನ್ನೆಲ್ಲ ಯಾಕೆ ಮಾಡುದು ಅನ್ನುವಂಥದ್ದು ಏನಾದ್ರು ವಿಚಾರ ಬರ್ತದ? ಇಲ್ಲ ಸರ್, ನೀವು ಬಾಳಿ ಮಾಡ್ತೀನಿಪ್ಪ ಅಂದ್ರೆ ಒಳ್ಳೆ ಪದ್ಧತಿ ಒಳಗೇನೆ ಮಾಡ್ಬೇಕು, ಇಲ್ಲ ಅಂದ್ರೆ ಲಾಸ್ ಆಗ್ಬಿಡತ್ತೆ. ಮತ್ತದು ಒಂದೇ ವರ್ಷದಲ್ಲಿ ನಾಟಿ ಮಾಡಿ, ಸಪೋಸ್ ಮಾರ್ಚ್ 3 ತಾರೀಕು ನಾಟಿ ಮಾಡಿದ್ರೆ ಹೆಚ್ಚು ಕಡಿಮೆ ಮಾರ್ಚ್ 15 ಒಳಗೆ ಹಾರ್ವೆಸ್ಟಿಂಗ್ ಬಂದ್ಬಿಡ್ತತಿ. ಹಾರ್ವೆಸ್ಟಿಂಗ್ ಬರಬೇಕಪ್ಪ ಅಂದ್ರ ಎಲ್ಲಾರ್ಕಿಂತಲೂ ಪೀಕ್ ಈ ಸಾದಾ ಆಗಿ ಬೆಳೆಯುದಿಲ್ರಿ. ಈ ವರ್ಷ ನಾಟಿ ಮಾಡಿದ್ರೆ ಬರುವ ಇದೇ ವರ್ಷಕ್ಕನ ಹಾರ್ವೆಸ್ಟಿಂಗ್ ಬಂದ್ಬಿಡ್ತದ್ರಿ. ಮತ್ತೆ ಹೆಂಗಪ್ಪ ಅಂದ್ರೆ ಅದಕ್ಕೆ ಮೇನ್ ನಾವು ಪೋಷಕಾಂಶಗಳನ್ನ ಜಾಸ್ತಿ ಕೊಡುದು, ಮತ್ತೆ ಎಲ್ಲದಕ್ಕಿಂತಲೂ ನೀವು ಕಡಿಮೆ ನೀರಿನೊಳಗೆ ದ್ರಾಕ್ಷಿ ಆಗ್ಲಿ, ದಾಳಂಬರಿ ಆಗ್ಲಿ, ಕಂಠಿ ಪೀಕಿನಗತ್ಲೆ ಅಲ್ಲ, ಅತಿ ನೀರ್ ಬೇಕು. ಹಾ, ನಾವು ಅದನ್ನ ನೀರಾಗ ನಿಂದ್ರಿಸಿದ್ರೆ ನಮ್ಮನ್ನ ಊರಾಗ ರಾಜಾಂತರನ ಇಡ್ತದೆ ಅಂತ ಪೀಕ. ಮತ್ತಿನ್ನ ಅದಕ್ಕ ಹೆಚ್ಚು ಕಡಿಮೆ ತಿಪ್ಪಿ ಗೊಬ್ಬರ ಬಹಳ ಅಂದ್ರೆ ಬಹಳ ಮುಖ್ಯವಾದದ್ದು. ಎಲ್ಲಾ ಪೀಕಿನಗತ್ಲೆ ನಾವು ಸರ್ಕಾರಿ ಗೊಬ್ಬರ ಹಾಕ ಬರ್ತತಿ ಅನ್ನುವಂತದಲ್ಲ. ಮತ್ತ ಮೇನ್ ಬಾಳಿ ಮಾಡಬೇಕು ಅನ್ನುವಂತ ಭೂಮಿ ಅತಿ ಫಲವತ್ತತೆ ಆಗಿರ್ಬೇಕು. ಯಾಕಂದ್ರ ಒಂದ್ ವರ್ಷದಾಗ ಒಂದ್ ಬೇನ್ ಗಿಡಗತ್ಲೆ ಆಗಿ ಒಂದ್ ವರ್ಷದಾಗ ಪೀಕ್ ಕೊಡ್ತದಪ್ಪ ಅಂದ್ರ ಅದು 5 ಫೂಟಿಗೊಂದ್ ಪ್ರತಿಯೊಂದು ಗಿಡನು ಬೇನ್ ಗಿಡಗತ್ಲೆ ಆಗ್ತಾವ. ಅಟ್ ಆಹಾರ ಸಿಕ್ಕಾಗ ಮಾತ್ರ ನಮಗ 35-40 ಕಿಲೋ ಕೊಡ್ಲಾಕ್ ಸಾಧ್ಯ. ಈ ತಂತ್ರಜ್ಞಾನದ ಬಗ್ಗೆ ತಾವೇನಾದ್ರೂ ವಿಶೇಷವಾಗಿ ಟ್ರೈನಿಂಗ್ ತಗೊಂಡಿದ್ದು, ತರಬೇತಿ ತಗೊಂಡಿದ್ದು, ಅಥವಾ ಹೊಸ ಏನು ಬೆಳವಣಿಗೆಗಳಾಗಿರ್ತಾವ, ಸಂಶೋಧನೆಗಳಾಗಿರ್ತಾವ, ಅವುಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಹೆಂಗ್ ತಾವು ವಿಜ್ಞಾನಿಗಳ ಜೊತೆಗೆ ಸಂಪರ್ಕದೊಳಗಿರ್ತೀರಿ, ಅಥವಾ ನಿಮ್ದೇ ಆದಂತ ಏನು ಸಾಹಿತ್ಯವನ್ನ ಓದ್ತಾ ಇರ್ತೀರಿ, ಎಲ್ಲರೂ ಹುಡುಕಾಡ್ಕೊಂಡು ಏನ್ ಮಾಡ್ತೀರಿ, ಹೆಂಗ್ ಹುಡುಕಾಡ್ತೀರಿ? ಸರ್, ಏನು ಇಲ್ರಿ, ಹೆಚ್ಚು ಕಡಿಮೆ ನಾವು ದಿನಂಪ್ರತಿ ಹೊಲಕ್ಕೆ ಹೋದ್ರ ಅದು ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಹೇಳ್ತದೆ. ಯಾವ್ದಾ ಬೆಳೆ ಇರ್ಲಿ, ಅದನ್ನ ತಗೊಂಡು ಇದನ್ನ ತಗೊಂಡು ಅವ್ರ ಹತ್ತಲ್ಲಿ ಹೋಗಿ ಇವ್ರ ಹತ್ತಲ್ಲಿ ಹೋಗಿ ಅತ್ತೇನಿಲ್ರಿ. ದಿನಂಪ್ರತಿ ಹೊಲಕ್ಕೆ ಹೋಗ್ಬೇಕು. ನಾ ನಿನ್ನೆ ಏನ್ ಮಾಡೀನಿ ಇವತ್ ಚೇಂಜಸ್ ಆಗೈತೆ ಏನಿಲ್ಲೋ, ನಿನ್ನೆ ನೀರು ಕೊಟ್ಟಿದ್ದು ಇವತ್ ಚೇಂಜಸ್ ಆಗೈತೆ ಏನಿಲ್ಲೋ, ನಿನ್ನೆ ಗೊಬ್ಬರ ಕೊಟ್ಟಿದ್ದು ಇವತ್ ಚೇಂಜಸ್ ಆಗೈತೆ ಏನಿಲ್ಲೋ, ನಿನ್ನೆ ಎಣ್ಣೆ ಹೊಡೆದಿದ್ದು ಇವತ್ ಚೇಂಜಸ್ ಆಗೈತೆ ಏನಿಲ್ಲೋ, ಹೇಳಿದ್ದನ್ನ ಕೇಳಿ ಮಾಡೋದಕ್ಕಿಂತಲೂ ಅದರಲ್ಲಿ ನಾವಾಗೆ ಮಾಡಿದ್ರೆ ನಮಗೊಂದು ಅನುಭವನೂ ಬರ್ತದ್ರಿ. ಅನಿಸಿಕೆ ಬೇರೆ, ಅನುಭವ ಬೇರೆ. ಸ್ವಂತ ಮಾಡೋದ್ರಿಂತ ಅನುಭವ ಹುಟ್ಟತದ್ರಿ. ನಾನು ಹೆಚ್ಚು ಕಡಿಮೆ ಒಂದೇ ಒಂದು ತವದಲ್ಲಿ ಇಂಡಿಯಾ ಅವ್ರ ಪಡ ನೋಡಿದ್ ಬಿಟ್ರೆ ಹೆಚ್ಚು ಕಡಿಮೆ ಅವ್ರು ಚಲೋ ಐತಿ ಇವ್ರು ಚಲೋ ಐತಿ ಅಂದ್ರೆ ಎಲ್ಲಾರ ಪಡಕ್ಕೂ ನನ್ನನ್ನು ಕರೆಸ್ತಿದ್ರು. ನಮ್ ಪಡನು ನೋಡ್ಬರಿ ನೋಡ್ಬರಿ ಅಂತೇಳಿ. ಜಲಗಾಂವ್ ಹೋಗಿನಿ, ಆಂಧ್ರ ಹೋಗಿನಿ, ನಮ್ ಸುತ್ತಮುತ್ತಲು ಯಾರು ಚಲೋ ಬೆಳೆದಾರ ಅವ್ರ ಹತ್ತಲೇನು ಹೋಗಿನಿ. ಮತ್ತೆ ಯಾವ್ದ್ರಿ ಒಂದು ರೈತರ ಕಾರ್ಯಕ್ರಮಗಳಾಗ್ಲಿ 17 ಜನ ಕೂರ್ತಾರ ರೈತರ ಅಂದ್ರೆ ನನ್ನ ಕರ್ಸೇ ಕರೆಸ್ತಾರ. ಮತ್ತ ರೈತರ ಸಂಬಂಧ ನಾನು ಇದು ರೈತರಿಗೆ ಎಲ್ಲಾರಿಗೂ ಅನುಕೂಲ ಆಗ್ಲಿ ಅಂತೇಳಿ ಹೋಸಲ ಇಲ್ಲಿ ದೇವರ್ಗನ್ನೂರಾಗ ಲಕ್ಷ್ಮೀ ಗುಡಿಯಾಗ ಒಂದ 1000 ರೈತರನ್ನ ಕೂಡಿಸಿ ಎಕ್ಸ್ಪೋರ್ಟ್ ದವ್ರನ್ನ ಕರೆಸಿ ಬಾಳಿ ಹೆಸರಿ ಬಾಳಿ ಮಾಡ್ರಿ. ಅಥವಾ ನೀವು ನಾನು ಇಷ್ಟು ಸಾಲ್ನಾಗ ಒದ್ದಾಡ್ಲಕತ್ತೀನಿ, ಗೌರ್ಮೆಂಟ್ನವ್ರು ನನಗೆ ಸಪೋರ್ಟ್ ಮಾಡೋಲ್ಲಾಗ್ಯಾರ ಅನ್ನುವಂತ ತಲೆ ತೆಗೆದ್ ಬಿಡ್ರಿ. ನಿಮ್ ಸಾಲ ಸೂಲ ಇದ್ರೆ ಚಲೋ ನೀರಾವರಿ ಚಲೋ ಭೂಮಿ ಇದ್ರೆ ನನ್ನ ಕಡೆ ಬರ್ರಿ. ನೀವು ಪ್ರತಿ ವರ್ಷನು ಎಕರೆಕ್ ಮಿನಿಮಮ್ 5-8 ಲಕ್ಷ ತೆಗೆದು ಕೊಡ್ತೀನಿ. ನೀವ್ ಯಾರಿಗೆ ಕೈ ಚಸೋದ್ ಬೇಡ, ಯಾರಿಗೆ ಕೈ ಮುಗಿದ್ ಬೇಡ. ನಿಮ್ ಸಾಲ ಸೂಲ ಇದ್ರೂ ಒಂದೇ ವರ್ಷನಾಗ ಆ ಸಾಲದಿಂದ ಮುಕ್ತ ಆಗುವಂಗ ನಾ ನಿಮಗ ಪ್ರಚೋದನೆ ಕೊಡ್ತೀನಿ. ಬಾಳಿ ಹಚ್ಚಿಸಿ ಹಂಗ ಸೇಲ್ ಮಾಡುವಂತ ಕೆಲಸನು ನಾ ಮಾಡಿಸ್ತೀನಿ. ನನಗೆಲ್ಲ ರೈತರಾಗ್ಲಿ ವ್ಯಾಪಾರಸ್ಥರಾಗ್ಲಿ ಎಲ್ಲಾರು ಕೂಡಿ ಒಂದ ಸಂಘ ಒಂದ್ ಮುಷ್ಟಿಗರ್ಲೆ ಮಾಡಿ ಬಾಳಿ ಬೆಳೆಯುವಂತ ಒಂದ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಎಲ್ಲಾ ರೈತರನ್ನು ಸೇರಿದ್ರು, ಎಕ್ಸ್ಪೋರ್ಟ್ ಆದವರು ಬಂದ್ರು. ದ್ರಾಕ್ಷಿಕ್ಕಿಂತಲೂ ಒಂದ್ ಹೆಜ್ಜೆ ಮುಂದಂತ ಹೇಳ್ಬಹುದು ಬಾಳೆ. ಅಂದ್ರ ದ್ರಾಕ್ಷಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರ ಬಾಳೆ ಬೆಳೆಯೋದು ಸರಳ ಅಂತ ಹೇಳಿ ಅನ್ನುವಂಥದ್ದು ಮಾತು ತಾವು ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಯಾವುದೇ ಹಿಂಗ ಕಿರಿಕಿರಿ ಇಲ್ಲ, ತೊಂದರೆ ಆಗ್ತದಲ್ಲಪ್ಪ ಇದನ್ನ ಮಾಡಿದ್ರೆ ಹೆಂಗ ಅನ್ನುವಂಥದ್ದು ಏನಿಲ್ಲ. ಬಾಳೆ ಬೆಳೆಯುವಂಥದ್ದು ಸರಳ ಮತ್ತ ಸುಲಭ, ಮತ್ತ ಅದನ್ನ ತಂತ್ರಜ್ಞಾನ ಕೂಡ ಬಹಳ ಸರಳದ, ಬಹಳ ಸರಳವಾಗಿ ನಾವು ಬೆಳೆಯಬಹುದು. ಮತ್ತ ದ್ರಾಕ್ಷಿಗೆ ಎಷ್ಟು ನಾವು ಚಿಂತೆ ಮಾಡ್ತೀವಿ ಬೆಳೆದ ನಂತರ, ಅಷ್ಟು ಚಿಂತೆ ಇದಕ್ಕೆ ಇರಂಗಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಈಗೇನು ಬಾಳೆ ಬೆಳೆಗಾರರು ತಮ್ಮ ಒಂದು ಬಾಳೆ ಒಂದು ಪ್ರಯತ್ನಗಳನ್ನ ನೋಡಿ, ತಮ್ಮ ಬಾಳೆ ತೋಟಗಳನ್ನ ನೋಡಿ, ಇಲ್ಲ ನಾವು ಹಳ್ಳಿಯವರಂಗ ಬೆಳೆಯೋಣ ಅಂತೇಳಿ ಅನ್ನುವಂಥವ್ರು ಯಾರಾದ್ರೂ ತಯಾರಾಗಿ ಬೆಳೀತಾ ಇದ್ದಾರ, ಅವ್ರು ಯಾವ ರೀತಿಯಾದಂತಹ ಒಂದು ಪ್ರಗತಿ ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಉದಾಹರಣೆಗಳದಾವ? ಅದಾವ ಸರ್. ಸಾಕಷ್ಟು ಜನರಿಗೆ ನಾನು ಯಾವ್ದ್ರ ಒಂದು ಫಂಕ್ಷನ್ ಒಳಗ ನನ್ನನ್ನು ಒಂದ್ ಸ್ವಲ್ಪ ಮಾತಾಡಕ ನನಗೆ ಆಸ್ಪದ ಕೊಡ್ತಾರ, ಕೊಟ್ಟ ಕೂಡಲೇ ನಾನು ಹೇಳ್ತೀನಿ ರೈತರಿಗೆ, ನೀವು ಯಾವುದೇ ಪೀಕ್ ಬೇಡ, ಬಾಳಿನ ಮಾಡ್ರಿ, ಆದ್ರೆ ಉಳಿದ ಒಟ್ಟ ಯಾವುದು ಹಣಗಳು ಮುದ್ದಿಲ್ಲ, ಖರ್ಚು ಕಡಿಮೆ, ಟೆನ್ಷನ್ ಅನ್ನುವಂತದಿಲ್ಲ, ನಾಳೆ ಮಾಡುವಂತದ್ ನಾಡ್ದನು ಮಾಡಬಹುದು, ಆದ್ರೆ ಇನ್ನುಳಿದ ಪೀಕಿಗೆ ಕಂಟಿ ಪೀಕಿಗೆ ದಾಳಂಬರಿಗಾಗಲಿ ದ್ರಾಕ್ಷಿಗಾಗಲಿ ಪಪ್ಪಾಯಿಗಾಗಲಿ ನಾಳೆ ಮಾಡ್ಬೇಕಂದ್ರೆ ನಾಳೆ ಮಾಡಲೇಬೇಕು. ಇದಕ್ಕೆ ಹಂಗಿಲ್ಲ, ನೀವು ನಾಳೆ ನಾಡ್ದನು ಮಾಡಿದ್ರೆ ನಡೀತೈತಿ, ಆದ್ರೆ ಅಷ್ಟ ಆಲಸ್ತಾನ ಮಾಡಬಾರ್ದು. ಆದ್ರೆ ಒಂದು ಡಿಲೇ ಆದ್ರೂ ನಡೀತೈತಿ, ಅಟ್ಟಿಸ್ಕೋತತಿ, ನೀರ್ ಹೆಚ್ಚಕಮ್ ಆದ್ರೂ ಅಟ್ಟಿಸ್ಕೋತತಿ, ನೀರ್ ಕಡಿಮೆ ಆಗುವಂಗಿಲ್ಲ ಆದ್ರೆ ಹೆಚ್ಚಾದ್ರೆ ಅಟ್ಟಿಸ್ಕೋತತಿ, ಅತಿ ಕಡಿಮೆ ಆದ್ರೆ ಒಟ್ಟ ನಡೆಯಂಗಿಲ್ಲ. ಮತ್ತೆ ಇನ್ನು ಏನಪ್ಪಾ ಅಂದ್ರೆ ನನ್ನ ಇದ್ರೊಳಗ ಸಾಕಷ್ಟು ಜನ ರೈತರಿಗೆ ಹೇಳಿ, ನಾನು ನನ್ನ ಪ್ರಕಾರ ಒಂದು 100 ದೇಶ ರೈತರಿಗೆ ಬಾಳಿ ಮಾಡಿ ಅಂತ ಹೇಳಿ ನನ್ನ ಮಾತನ ಕೇಳಿ ಬಾಳಿ ಮಾಡಿ, ಇವರು ಹಳ್ಳಿಯವರ ಮಾತು ಕೇಳಿಕೆಸಿಂದ ನಾವು ಬಾಳಿ ಒಳಗ ಬಹಳ ಮುಂದೆ ಬಂದೆವು, ನಮಗ ಸಾಕಷ್ಟು ಅನುಕೂಲ ಅದು ಇದ್ದ ಅನುಕೂಲಕ್ಕಿಂತಲೂ ಹೆಚ್ಚಿಗೂ ಅನುಕೂಲ ಆಗ್ಯಾವು, ನಾವು ಇಷ್ಟು ಸಾಲದಿಂದ ಒದ್ದಾಡ್ಲಾಕತ್ತಿದ್ದೆವು, ನಾವು ಇಷ್ಟು ಸಾಲದಿಂದ ಮುಕ್ತ ಆಗ್ಯವ ಅಂತೇಳಿ ಒಂದ್ 16 ಜನ ರೈತರಂತರು ನನ್ನ ಹೆಚ್ಚು ಕಡಿಮೆ ಹೇಳ್ತಾರೆ. ಈಗ ನೋಡ್ರಿ, ಸಾಕಷ್ಟು ವರ್ಷಗಳಿಂದ, ಸುಮಾರು 14 ವರ್ಷಗಳಿಂದ ತಾವು ಬಾಳೆ ಬೆಳೆಯನ್ನ ಬೆಳೀತಾ ಇದ್ರಿ, ಸಾಕಷ್ಟು ಅನುಭವ ತಮ್ಮಲ್ಲಿ ಅದ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಒಂದ್ ಬೆಳೆ ಒಳಗ ಕೆಲವು ವರ್ಷ ಲಾಭ ಇರ್ತದ, ಕೆಲವು ವರ್ಷ ನುಕ್ಸಾನ್ ಇರ್ತದ, ಕೆಲವು ವರ್ಷ ಸರಾಸರಿ ಇರ್ತದ. ಬಾಳೆ ಬೆಳೆಯ ಒಂದು ಅವಧಿ ಈ 14 ವರ್ಷದೊಳಗ ತಮ್ದು ಏನ್ ಅನುಭವ ಅದ? ಇಲ್ಲ ಬೆಳೆದ ಪ್ರತಿ ವರ್ಷನೂ ತಮಗೆ ಲಾಭ ಆಗ್ಯದನೋ, ಪ್ರತಿ ವರ್ಷನೂ ಸರಾಸರಿ ಅದನೋ, ಅಥವಾ ಇಲ್ಲ ನಮಗೆ ಯಾವ್ದು ತೊಂದರೆ ಆಗಿಲ್ಲ, ನಮಗೆ ಏನೇನು ಸಮಸ್ಯೆ ಬರಲಿಲ್ಲ ಅನ್ನುವಂಥದ್ದು ಏನಾದರೂ ಅದನೋ, ಯಾವ ರೀತಿಯಾಗಿ ತಮ್ಮ ಅನುಭವ ಅದ? ಒಮ್ಮೆ ಏರ್ ಆಗಿರ್ಬಹುದು, ಒಮ್ಮೆ ಇಳುವಾಗಿರ್ಬಹುದು, ಇಂಥವ್ ಏನು ನೋಡಿರಿ, ಯಾವ ಸವಾಲುಗಳು ನಿಮಗೆ ಎದುರಾದವು ಈ ಸಮಯದೊಳಗ? ಸರ್, ನಾನು 2008-09 ಏನ್ ಬೆಳಿಲಾತೀನಿ, ಹೆಚ್ಚು ಕಡಿಮೆ ನನ್ನ ದೈವ ನಮ್ಮ ಹಿರಿಯರ ಋಣಾನು ಬಂದು ಗೊತ್ತಿಲ್ಲ, ಅಥವಾ ನಮ್ಮ ಮನೆಯವ್ರ ಪುಣ್ಯನೂ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಒಂದೇ ಒಂದು ವರ್ಷ ರಾಸ ಆತ್ರಿ ಬಿರುಗಾಳಿ ಸಿಕ್ಕೇಸಿಂದ ಅವಕಾಳಿ ಮಳೆ ಅಂತ ಹೇಳಿ ಬರ್ತಾವ್ರಲ್ಲ, ಏಪ್ರಿಲ್ ಮೇ ದೊಳಗ ಅವಕಾಳಿ ಮಳೆ ಅಂತ ಹೇಳಿ ಬಿರುಗಾಳಿ ಏನು ಬೀಸಿ ಬರ್ತಾವ್ರಲ್ಲ, ಆ ಮಳೆಗೆ ಸಿಕ್ಕ ಒಮ್ಮಿಂದ ಒಮ್ಮೆಲೆ ಒಂದು 8 ಎಕರೆ ನಾಶ ಆಗಿ ಹೋಗ್ಬಿಡ್ತು, ಪೂರ್ತಿ ಎಲ್ಲ ನೆಲಕ್ಕೆ ಹಚ್ಚಿಬಿಡ್ತು. ಅದನ್ನ ಬಿಟ್ರ ನನಗೆ ಸರಾಸರಿ ಒಳಗೆ ಯಾವಾಗೂ ಲಾಸ್ ಆಗಿಲ್ಲ, ಅದೇನ್ ದೇವರ ಕೃಪೆನೋ ಅಥವಾ ಹಿರಿಯರ ಪುಣ್ಯನೋ ಗೊತ್ತಿಲ್ಲ, ಬಿಟ್ರೆ ಈ ಕೊರೋನಾದೊಳಗೆ ಇಡೀ ಜಗತ್ತಿಗೇನ ಲಾಸ್ ಆಗೈತಿ, ನಾನು ರೈತಾಗಿ ಹೇಳ್ತಾ ಇಲ್ಲ, ಅದನ್ನ ಬಿಟ್ರೆ ನನಗೆ ಯಾವಾಗೂ ಲಾಸ್ ಆಗಿಲ್ಲ, ಅದೇನ್ ನನ್ನ ಅದೃಷ್ಟ ಹೆಂಗೋ ಗೊತ್ತಿಲ್ಲ. ನನಗೆ ಈ ಕೊರೋನಾದಾಗೂ ಎಲ್ಲರೂ ಲಾಸ್ ಆಗೈತೆ ಅಂತ ಹೇಳ್ತಾರ, ನಾನು 700 ಪೀಕ್ ಬೆಳೆದ್ರೆ ಅಷ್ಟು ಬರ್ತಿತ್ತೋ ಗೊತ್ತಿಲ್ಲ, ನಾನು 25 ಲಕ್ಷ ರೂಪಾಯಿ ತೆಗದೀನಿ ಹೋಸಲ. ಆದ್ರೆ ಪ್ರತಿ ವರ್ಷನೂ ಈ ಕೊರೋನಾ ಬಿಟ್ರೆ ನನಗೆ ಹೆಚ್ಚು ಕಡಿಮೆ ಮಿನಿಮಮ್ 40-60 ಲಕ್ಷ ಮಂತ್ರ ಅರೇನ್ ಬಂದೇ ಬರ್ತತಿ, ಆದ್ರೆ ನಮ್ಮ ಹಿರಿಯರ ಲಕ್ಷ ಅನ್ನೋದ ಗೊತ್ತಿದ್ದಿಲ್ಲ. ಹೆಚ್ಚು ಕಡಿಮೆ ಜುಲೈ ಅಥವಾ ಆಗಸ್ಟ್ನಾಗ ಚಲೋ ಆದ್ರೆ ಎನಿ ಡೇ 40-60 ಟನ್ ಮಾಲ್ ಹೊರಗೆ ಹೋಗುತ್ತೆ. ಈಗ ಮತ್ತ ದಿನನಿತ್ಯದ ಚಟುವಟಿಕೆಗಳನ್ನ ನೀವು ಹೆಂಗ ಮ್ಯಾನೇಜ್ ಮಾಡ್ತೀರಿ? ನಿಮಗೆ ಸಾಕಷ್ಟು ಆಳು ಕಾಳುಗಳು ಬೇಕಾಗ್ತಾರ, ಆಮೇಲೆ ಕೌಶಲ್ಯ ಇದ್ದಂತವ್ರು ಬೇಕಾಗ್ತಾರ, ಬಹಳ ಮುಖ್ಯದ. ಯಾಕಂತಂದ್ರ ಗುಣಮಟ್ಟವನ್ನ ನಾವು ಕಾಪಾಡಿಕೊಳ್ಬೇಕಲ್ಲ, ಇದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಸರ್, ನಾನಂತರೂ ಹೆಚ್ಚು ಕಡಿಮೆ ಯಾರ ಅತಿ ಪ್ರೀತಿಯಿಂದ ರೈತರು ಕರೆದ್ರು ಹೋಗ್ತೀನಿ, ಯಾವ್ದ್ರ ಒಂದು ಕಾರ್ಯಕ್ರಮದೊಳಗೂ ಭಾಗವಹಿಸ್ತೀನಿ. ಹೆಚ್ಚು ಕಡಿಮೆ ಹೋದ್ನಿ ಅಂದ್ರ 2 ದಿನ ಹೋದ್ರು ನಾನು 3ನೇ ದಿನಕ್ಕೆ ಬಂದೇ ಬರ್ತೀನಿ. ಆದ್ರೆ ಎಲ್ಲೇ ಹೋದ್ರು 10 ಮನೆಗೆ ನಾನು ಹೊಲಕ್ಕೆ ವಿಸಿಟ್ ಮಾಡಲಾರ್ದ, ಬೋರ್ ಚಾಲೂ ಮಾಡೋದಾಗ್ಲಿ, ಗೊಬ್ಬರ ಕೊಡೋದಾಗ್ಲಿ, ವಾಟರ್ ಸೊಲ್ಯೂಬಲ್ ಗೊಬ್ಬರ ಕೊಡೋದಾಗ್ಲಿ, ಮೈಕ್ರೋನ್ಯೂಟ್ರಿಯಂಟ್ ಕೊಡೋದಾಗ್ಲಿ, ಯಾವ್ದಕ್ಕೆ ಎಷ್ಟು ನೀರು ಬಿಡಬೇಕು ಅನ್ನೋದಾಗ್ಲಿ 100-70% ನಾನೇ ವಹಿಸ್ತೀನಿ. ಮತ್ತೆ ಇನ್ನುಳಿದಕ ಇವು ಗೆಜ್ಜಿ 15-20 ದಿವಸಕ್ಕೊಮ್ಮೆ ಮರಿ ಕಟಿಂಗ್ ಬರ್ತದ್ರಿ. ಒಂದ್ ಕ್ರಾಪ್ ಹಾರ್ವೆಸ್ಟಿಂಗ್ ಬರಬೇಕಂದ್ರ 4 ಅಥವಾ 5 ಸಲ ಮರಿಯನ್ನ ತೆಗಿಬೇಕಾಕತಿ, ಅಥವಾ 2 ಅಥವಾ 2.5 ತಿಂಗಳಿಗೆ ಅವು ಒಣಗಿದ ಗೆಜ್ಜೆಯನ್ನು ಕೊಯ್ಬೇಕಾಕತಿ, ಅವಕ್ಕೆಲ್ಲ ಆಳುಗಳು ಇರ್ತಾವ್ರಿ. ಆದ್ರೆ ಮ್ಯಾನೇಜ್ ಮಾಡೋದು ಹೆಚ್ಚು ಕಡಿಮೆ, ನನ್ನ ಬಿಟ್ರೆ ಯಾರು ಮಾಡಂಗಿಲ್ರಿ. ಆದ್ರೆ ಇತ್ತಿತ್ತಲಾಗಿ ನಮ್ಮ ಹುಡುಗೊಂದ್ ಸ್ವಲ್ಪ ಕೈ ಬಂದನ, ಅವನು ಮಾಡ್ತಾನ್ರಿ. ಈಗ ಗೊನಿ ತೆಗದ ನಂತರ ಬಾಳೆ ಗಿಡಗಳನ್ನ ನೀವು ಏನ್ ಮಾಡ್ತೀರಿ? ಗೊನಿ ತೆಗದ ಮೇಲೆ 7 ತಿಂಗಳು ಗೊನಿ ಹಾಕ್ತದ್ರಿ, 7 ತಿಂಗಳು ಗೊನಿ ಹಾಕೈತಿ ಅನ್ನೋಕನ ಅಷ್ಟೊತ್ತು ಅನ್ನೋಕನ ಒಂದು ಮರಿ ಬಿಟ್ಟಿರಂಗಿಲ್ಲ, ಎಲ್ಲಾ ಕೊಯ್ಕೊತ ಹೋಗಿರ್ತೇವ್ರಿ. 7 ತಿಂಗಳು ಗೊನಿ ಹಾಕಿದ ಕೂಡಲೇನ ಒಂದ್ ಮರಿಯನ್ನು ಕಾಯ್ಕೊಂಡ್ ಬಿಡ್ತೇವ್, ಒಂದ್ ಮರಿ ಕಾಯ್ಕೊಂಡ್ ಬಿಡ್ತೇವು. ಒಂದ್ ಮರಿ ಕಾಯ್ಕೊಳ್ಕನ ಅದ ಹಾರ್ವೆಸ್ಟಿಂಗ್ ಬರ್ತೈತೆ ಅನ್ನೋಕನ ಒಂದ್ ಮರಿ ಕಾಯ್ಕೊಂಡಾಗ 7 ತಿಂಗಳು ಇರ್ತತಿ, ಹಾರ್ವೆಸ್ಟಿಂಗ್ ಬಂದಾಗ 11-11.5 ತಿಂಗಳಾಗಿರ್ತತಿ, ಅವಾಗ 3-3.5 ತಿಂಗಳ ಮರಿ ಇರ್ತತಿ. ಅದ್ ಹಾರ್ವೆಸ್ಟಿಂಗ್ ಆತ ಅನ್ನೋಕನ ಬರೇ ತಪ್ಪಲ ಹೊಡೆದ್ ಬಿಡ್ತೇವ್ರಿ, ಆಟೋಮೆಟಿಕ್ ಈ ಇದ್ ಮರಿಯ ತನ್ನ ತಾಯಿ ಗಿಡದ ರಸವನ್ನ ಹೀರ್ಕೆಸಿಂದ ಅದು ದೊಡ್ಡದಾಗ್ಬಿಡ್ತಾರ. ಈಗ ತಾಯಿ ಗಿಡವನ್ನ ಏನ್ ಮಾಡ್ತೀರಿ ನೀವು? ತಾಯಿ ಗಿಡ ಏನಿಲ್ಲ ಸರ್, ಅದನ್ನ ಕಟಿಂಗ್ ಏನ್ ಮಾಡ್ತೇವಲ್ಲ ಅಲ್ಲೇ ಬಿಟ್ಟು ಬಿಡ್ತಿರೋರಿ ಅದನ್ನ. ಅದು ಆಟೋಮೆಟಿಕ್ ಮರಿಗಿಡ ತನ್ನಲ್ಲಿ ಇದ್ದತಕ್ಕಂತ ಮೈಕ್ರೋಮೆಂಟ್ ಆಗ್ಲಿ ತನ್ನ ಒಂದ ಸತ್ವವನ್ನಾಗ್ಲಿ ಅದ ಬಿಟ್ಟು ಕೊಟ್ಟು ಬಿಡ್ತದ ಮರಿಗಿಡಕ್ಕೆ. ಮರಿಗಿಡ ಜಕ್ಕೊಂಡ್ ಕೆಸಿಂದ ಆಟೋಮೆಟಿಕ್ ಒಂದ್ ನಾಲ್ಕೈದು ತಿಂಗಳದಾಗ ತನ್ನಿಂತಾನ ಮುದ್ದೆ ಆಗಿ ಅದ್ರ ತನ್ನ ಶಕ್ತಿ ಕಳ್ಕೊಂಡ್ ಕೆಸಿಂದ ನೆಲಕ್ ಬಿದ್ದು ಬಿಡ್ತತಿ. ಅದನ್ನ ತೆಗೆದು ಒಂದ್ ಸಾಲಿಗೆ ಹಾಕ್ಬಿಡ್ತೇವೆ ಅಷ್ಟೇ. ಅದನ್ನೇನಾದ್ರೂ ನೀವು ಗೊಬ್ಬರ ಅಂತ ಹೇಳಿ ಉಪಯೋಗ ಮಾಡ್ತಾ ಇದ್ರಿ? ಅದು ಗೊಬ್ಬರದ ನೋಡ್ ಸರ, ಇದು ಬಹಳ ಮೇನ್ ಐತಿ. ಹೆಚ್ಚು ಕಡಿಮೆ ನೀವು ಒಂದ್ ಸಲ ಅದ ಬಾಳಿ ಬರ್ಲಿ ಬರ್ಲಾರ್ದ ಇರ್ಲಿ, ಮೂರ್ ವರ್ಷ ನೀವು ಬಾಳಿ ಬೆಳೆದಿದ್ದಾದ್ರ ಆ ತಪ್ಪಲನ್ನ ಹರಿಸಿಂಗ್ ಏನ್ ಬರ್ತೈತಿ, ಅದ್ರ ವೇಸ್ಟ್ ಏನ್ ಬರ್ತೈತಿ, ಬಾಳಿ ತಪ್ಪಲಾಗ್ಲಿ ಗೆಜ್ಜಾಗ್ಲಿ ಮರಿ ಆಗ್ಲಿ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ತುಂಬಿರ್ತೇವೆ. ಮತ್ತ ಏಳು ಎಂಟು ತಿಂಗಳಾದ ಮೇಲೆ ನೂರಕ್ಕೆ 70-80% ಆಲ್ರೆಡಿ ಇಡೀ ಹೊಲನ ತಿಪ್ಪಿ ಗೊಬ್ಬರ ಆಗತ್ತೆ, ಸಾವಯವ ಗೊಬ್ಬರ ಆಗತ್ತೆ, ಕೊಟ್ಟಿಗೆ ಒಬ್ಬರಕ್ಕಿಂತಲೂ ಮಿಗಿಲಾಗಿ ಆಗತ್ತ. ಅದನ್ನ ಅದಕ್ಕೇನ ಅಲ್ಲಿ ಆಟೋಮೆಟಿಕ್ ತನ್ನಿಂದ ತಾನೇ ತಾಯಿ ಗಿಡಕ್ಕಾಗ್ಲಿ ಮರಿ ಗಿಡಕ್ಕಾಗ್ಲಿ ಅಲ್ಲಿ ಅಲ್ಲೇ ತಗೋತಾ ಹೋಗ್ಬಿಡ್ತೈತಿ. ನಾವು ಮೂರು ವರ್ಷದ ಮೇಲೆ ಒಂದ್ ಪೀಕನ್ನ ಒಂದ್ ಸಲ ನಾಟಿ ಮಾಡಿದ್ರೆ ಮೂರ್ ವರ್ಷ ತೆಗಿತೀವಿ ಪೀಕ್. ಮೂರ್ ವರ್ಷ ತೆಗಿತೀವ್ರಿ, ಮೂರ್ ವರ್ಷ ಆದ ಕೂಡಲೇನ ವಯಸ್ಸಾಗಿರ್ತೈತಿ, ಅಷ್ಟನುಕನ ಅದ್ರ ಏಜು ಕಳ್ಕೊಂಡಿರ್ತೈತಿ, ಅದ್ರ ಕ್ರಾಪ್ ನ ವ್ಯಾಲಿಡಿಟಿನೂ 3 ಇಯರ್ಸ್ ಇರ್ಬೋದು. ನಾನು 5 ವರ್ಷನೂ ಬೆಳೆದಿನಿ ಮತ್ತೆ, ಆದ್ರೆ ಎಲ್ಲಾರು 3 ವರ್ಷ ಬೆಳೆದಾರ, ನಾನು 5 ಪೀಕ್ನು ತೆಗೆದಿನಿ ನಾವು ಮಾಡುವಂತ ಮೇಹನತ್ ಮೇಲೆ. ಮತ್ತೆ ನಾವು ಬಾಳಿ ತೆಗೆದ ಮೇಲೆ ಅದನ್ನ ಒಟ್ಟ ಸುಡುವಂಗಿಲ್ಲ, ಅದು ಇಂಪಾರ್ಟೆಂಟ್. ಒಟ್ಟ ಸುಡುವಂಗಿಲ್ಲ, ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ. ಸ್ವಲ್ಪ ನಾವ್ ಬಾಳಿ ತೆಗೆದ ಮೇಲೆ ತುಂಡು ತುಂಡು ಮಾಡಿ ಹಾಕ್ಬೇಕು, ಇಲ್ಲ ಈ ಇತ್ತಿತ್ತಲಾಗಿ ಚಾಪ್ ಕಟ್ರ ಬಂದಾವ, ಚಾಪ್ ಕಟ್ರಲ್ಲೇ ಇದು ಮಾಡ್ಬೇಕು. ಆಮೇಲೆ ರೂಟ್ವೇಟರ್ ಮಾಡ್ಬೇಕು, ರೂಟ್ವೇಟರ್ ಮಾಡಿಕೇಶನ್ ಮಡಿಕೆ ಹೊಡಿಬೇಕು. ಮಡಿಕೆ ಹೊಡೆದ ಮೇಲೂ ಆಗ್ಲಿಲ್ಲ ಅಂದ್ರೆ ಸಿಂಗಲ್ ಪಾಲ್ ನೇಗಿಲಿ ಹೊಡೆದ್ ಕಟ್ರ ಹೊಡೆದ್ರ ಹೊಳೆ ನೀವು ಕಬ್ ಮಾಡಿದ್ರ ಒಂದ್ ಎಕರೆಗೆ 100 ಟನ್ ಬೆಳಿ, ಅಷ್ಟು ಕೊಟ್ಟಿಗೆ ಗೊಬ್ಬರನ ಬಿಟ್ಟು ಹೋಗ್ಬಿಟ್ಟಿರ್ತದ ಬಾಳೆ. ನಮ್ಮ ಯುವ ಕೃಷಿಕರು ವಿಶೇಷವಾಗಿ ಇನ್ ಮೇಲೆ ಶುರು ಮಾಡಬೇಕು ಅನ್ನುವಂತವ್ರು, ಎಲ್ಲಿ ನೀರಾವರಿ ವ್ಯವಸ್ಥೆ ಅದ ಅಂತವ್ರು ಬಾಳಿನೇ ಬೆಳೀರಿ ಅಂತ ಹೇಳಿ ನೀವು ಹೇಳ್ತೀರಿ? ಬಾಳಿನ ಬೆಳೀರಿ ಅಂತ ನೂರಕ್ ನೂರು ಹೇಳ್ಬೋದು ಸರ, ಆದ್ರೆ ಬಾಳಿ ಬೆಳೆಯೋದು ಬಹಳ ಅಂದ್ರೆ ಬಹಳ ಸರಳ. ನೀವು ನಂಬಕನ ಸಾಧ್ಯ ಇಲ್ಲ, ನೀವು ಅಷ್ಟು ದುಡ್ಡು ತಗೋಬಹುದು ಅದ್ರಲ್ಲಿ, ಮತ್ತೆ ಆರಾಮವಾಗಿ ಮಾಡಬಹುದು. ಖರ್ಚು ಕಡಿಮೆ ಲಾಭ ಜಾಸ್ತಿ, ಆರಾಮ್ ಇರುವಂತ ಪೀಕ, ಒಬ್ಬ ಆಫೀಸರ್ ಗತ್ಲೆ ಇರುವಂತ ಪೀಕ್ ಅಂದ್ರ ಬಾಳ. ಈಗ ಬಹಳ ಸರಳ ಐತಿ, ಬಹಳ ಆರಾಮದ ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ನಿಮ್ಮ ದಿನಚರಿ ಹೆಂಗದ? ಆರಾಮದೇವ್ ಸರ, ಮುಂಜಾನೆ ಎದ್ದ ಕೂಡಲೇನ 5:30 ಎತ್ತೇವ್ರಿ, ಎದ್ದ ಕೂಡಲೇ ಸ್ನಾನ ಗಿನ ಮಾಡ್ಲಿಕ್ಕೆ ಕೂಡಲೇನ ಮುಂಜಾನೆ ಲೈಟ್ ಇದ್ದು ಅಂದ್ರೆ ಸೀದಾ ತೋಟಕ್ಕೆ ಹೋಗೇನೆ ಮುಂದೆ ಕೆಲಸ್ರಿ. ಲೈಟ್ ಇರ್ಲಿಲ್ಲ ಅಂದ್ರೆ 6:30 ಜಳಕ ಮಾಡಿ 7 ಗಂಟೆಗೆ ಊಟ ಮಾಡಿ ತೋಟಕ್ಕೆ ಹೋದೇವ್ ಅಂದ್ರೆ ಹೆಚ್ಚು ಕಡಿಮೆ ಯಾವ್ದೇ ಕೆಲಸ ಇರ್ಲಿಲ್ಲ ಅಂದ್ರೆ ಯಾವತ್ತು ಆಳುಗಳು ಇದ್ದೇ ಇರ್ತಾವ್ರಿ, ಒಂದ್ 5-6 ಆಳುಗಳು ಎನಿ ಡೇ ಬರ್ತಾರ್ರಿ ಅವ್ರು. ಹೆಣ್ಮಕ್ಳಂತರೂ ಅರಿವಿನೇ ಇರ್ತಾರ, ಗಂಡಾಳು ಒಂದ್ 3 ಮಂದಿ ಅರಿವಿ ಇರ್ತಾರ, ಅವ್ರ ಹಿಂದ್ ನಿಂತ ಕೇಸಿಂದ ಅಲ್ಲೇ ಆರಾಮವಾಗಿ ಇರ್ತೇವ್ರಿ, ಅವ್ರು ಹೇಳ್ಕೊತ ಮಾಡ್ಕೊತ ಇವ ದಿನಚರಿ ಕೆಲಸ. ಅಂದ್ರೆ ಬಾಳೆ ಬೆಳೆದ್ರೆ ಏನು ಚಿಂತೆ ಇರುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ ನೀವು? ಏನು ಚಿಂತೆ ಇರುದಿಲ್ಲ, ಒಂದ್ ವೇಳೆ ಚಿಂತೆದಿಂದ ಇದ್ರೂ ಆಟೋಮೆಟಿಕ್ ನೀವು ಬಾಳ್ಯಾಗ ಹೋದ್ರ ಬಾಳಿ ಲಿಂಬಿ ಅರಿಶಿನ ಅಂದ್ರ ಇವು ಯಾವುದೇ ಒಂದು ದೇವಿ ಪೂಜೆ ಇರ್ಲಿ, ಒಂದು ದೇವಸ್ಥಾನ ಪೂಜೆ ಇರ್ಲಿ, ಒಂದು ಜಾತ್ರೆ ಕೇತ್ರಿ ಇರ್ಲಿ, ಇವು ಮೂಲ ಬೇಕತ್ತಾರಲ್ಲ ಅವ ಮೂಲ ಮುಂದಿಟ್ಟುಗಳೇ ಒಂದು ಸಿರಿ ಅನ್ನುವಂತದ ಒಂದು ಚಂದ ವೈಭವ ಅನ್ನುವಂತದ್ ಹೆಂಗ ಅನಿಸ್ತತಿ. ಮನುಷ್ಯನಿಗೆ ಚಿಂತೆ ಇದ್ರ ಬಾಳ್ಯಾಗ ಹೋದಗಳನ್ನ ಆಟೋಮೆಟಿಕ್ ಚಿಂತೆ ಅನ್ನೋದು ದೂರ ಆಗಿಬಿಡ್ತಾವ, ಹೋಗೇ ಬಿಡ್ತಾವಲ್ಲ. ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು ಬಾಳೆ ಕೃಷಿ ಬಗ್ಗೆ ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? ಕೊಡ್ತೀನಿ ಸರ್, ಕೊಡ್ತೀನಿ 9880-2343. ಆತ್ಮೀಯರೆ, ಈರಣ್ಣಹಳ್ಳಿ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9880-43-2343 ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು, ಚರ್ಚೆ ಮಾಡಬಹುದು. ಒಳ್ಳೇದು ಈರಣ್ಣಹಳ್ಳಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶೇಷವಾಗಿ ಯುವ ರೈತರಿಗೆ ತಾವು ತಮ್ಮ ಬಾಳೆ ಬೆಳೆಯ ಎಲ್ಲ ಅನುಭವಗಳನ್ನ ತಿಳಿಸಿಕೊಟ್ಟಿದ್ದೀರಿ, ಮತ್ತೆ ಅವರಲ್ಲಿ ತಮ್ಮ ಮಾತುಗಳ ಮೂಲಕ ಸ್ಫೂರ್ತಿ ತುಂಬಿದ್ದೀರಿ. ಏನೇ ಮಾಡಿದ್ರೂ ಬಾಳೆ ಮಾಡಿದ್ರೆ ನಮಗೆ ಸಾಕಷ್ಟು ಒಳ್ಳೆ ಉಜ್ವಲವಾದಂತಹ ಒಂದು ಭವಿಷ್ಯದ, ಅದನ್ನು ಮಾಡೋದ್ರಿಂದ ನಮ್ಮ ಬಾಳು ಬೆಳಗುತ್ತದೆ ಅನ್ನುವಂತಹ ಮಾತನ್ನ ಅಗದಿ ಆತ್ಮವಿಶ್ವಾಸದಿಂದ ತಾವೇನು ಹೇಳ್ತಾ ಇದ್ದೀರಿ. ಈ ಮಾತುಗಳು ನಿಜವಾಗಿ ನಮ್ಮ ಎಲ್ಲ ಕೃಷಿಕರ ಮೇಲೆ ಪ್ರಭಾವ ಬೀರೇ ಬೀರ್ತಾವ ಅಂತ ಹೇಳಿ ನಾವು ಅನ್ಕೋತೀವಿ, ಮತ್ತೆ ಆ ಭರವಸೆ ಕೂಡ ಅದ. ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈ ತನಕ ಬಾಳೆಹಣ್ಣಿನ ಬೇಸಾಯ ಕ್ರಮಗಳು ಈ ವಿಷಯವಾಗಿ ವಿಜಯಪುರ ಜಿಲ್ಲೆ ಬಸವನ ಭಾಗೇವಾಡಿ ತಾಲೂಕಿನ ಕುಬಕಡ್ಡಿ ಗ್ರಾಮದ ಪ್ರಗತಿಪರ ರೈತರಾದ ಈರಣ್ಣಹಳ್ಳಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ.

ಮದುವೆ ಮಾಡಿ ಕೊಟ್ಟಾರೋ ಅಜಾಮ